ಎರಡನೇ ಪದ್ಯ ಭಗವಂತನ ಅವತಾರಗಳ ವಿಚಾರವನ್ನು ತಿಳಿಸ್ತಾರೆ. ಮೀನ ಕೂರ್ಮ ಕ್ರೋಢ ನರಹರಿ ಮಾಣವಕ ಭೃಗುರಾಮ ದಶರಥ ಸೋನು ಯಾದವ ಬುದ್ಧ ಕಲ್ಕಿ ಕಪಿಲ ವೈಕುಂಠ ಶ್ರೀನಿವಾಸ ವ್ಯಾಸ ಋಷಭ ಹಯಾನನ ನಾರಾಯಣಿ ಹಂಸ ಅನಿರುದ್ಧ ತ್ರಿವಿಕ್ರಮ ಶ್ರೀಧರ ಋಷಿಕೇಶ. ಮತ್ಸ್ಯ ಕೂರ್ಮ ವರಾಹ ನರಸಿಂಹ ವಾಮನ ಭಾರ್ಗವ ದಶರಥ ರಾಮ ಅಂದರೆ ಶ್ರೀರಾಮ, ಕೃಷ್ಣ, ಬುದ್ಧ, ಕಲ್ಕಿ, ಕಪಿಲ, ವೈಕುಂಠ, ಶ್ರೀನಿವಾಸ, ವ್ಯಾಸ, ಋಷಭ, ಹಯಗ್ರೀವ, ನಾರಾಯಣಿ, ಹಂಸ, ಅನಿರುದ್ಧ, ತ್ರಿವಿಕ್ರಮ, ಶ್ರೀಧರ ಮತ್ತು ಋಷಿಕೇಶ. ದಶಾವತಾರಗಳ ನಂತರದಲ್ಲಿ ಕಪಿಲರೂಪಿ ಪರಮಾತ್ಮನ ಚಿಂತನೆ. ಕಪಿಲರೂಪಿ ಪರಮಾತ್ಮನನ್ನು ನಾರಾಯಣ ಬ್ರಹ್ಮದಲ್ಲಿ ಪಾಯಾದ್ ಗುಣೇಶಃ ಕಪಿಲಃ ಕರ್ಮಬಂಧ ಅಂತಂದು, ಗುಣಪೂರ್ಣನಾದ ಕಪಿಲರೂಪಿ ಪರಮಾತ್ಮ ಕರ್ಮಬಂಧನದಿಂದ ರಕ್ಷಿಸು ಅಂತ ಪ್ರಾರ್ಥನೆ ಮಾಡಬೇಕು ಅಂತ ತಿಳಿಸ್ತಾರೆ. ಕರ್ಮ ಅನ್ನೋದು ಅನಾದಿ, ಲಿಂಗದ ದೇಹದ ಜೊತೆಗೆ ಸಂಬಂಧ ಹೊಂದಿರತಕ್ಕಂಥ ಈ ಕರ್ಮ ಅನಂತ ಬಗೆಯಾಗಿದೆ. ಅದರ ಬಗ್ಗೆ ವಿವರಣೆಯನ್ನು ಕರ್ಮ ವಿಮೋಚನಾ ಸಂಧಿಯಲ್ಲಿ ತಿಳಿಸ್ತಾರೆ. ಈ ಕರ್ಮಗಳೇ ನಮಗೆ ಅನಂತ ಜನ್ಮಕ್ಕೆ ಕಾರಣ ಆಗಿರೋದು, ಪುಣ್ಯ ಪಾಪಗಳಿಗೆ ಕಾರಣ ಆಗಿರೋದು. ರುದ್ರಾದಿ ಸಮಸ್ತ ದೇವತಾ ವರ್ಗವನ್ನೇ ಆವರಿಸುವಂತಹ ಶಕ್ತಿ ಈ ಕರ್ಮಕ್ಕಿದೆ. ತ್ರಿಗುಣಬದ್ಧರಾಗಿರ್ತಕ್ಕಂಥ ದೇವತೆಗಳ ಹೃದಯದಲ್ಲೂ ಈ ಕರ್ಮದ ಆಟ ಇದು ನಡೆದೇ ನಡೆಯುತ್ತೆ. ಪರಮಾತ್ಮ ನಂತರದಲ್ಲಿ ಪರಶುಕ್ಲ ತ್ರಯರು ಅಂತ ಕರೆಸ್ಕೊಂಡಿರುವಂಥ ಲಕ್ಷ್ಮೀದೇವಿ, ಬ್ರಹ್ಮದೇವರು, ವಾಯುದೇವರು, ಸರಸ್ವತಿ, ಭಾರತಿ, ಇವರಿಷ್ಟು ಜನನ ಬಿಟ್ಟುಬಿಟ್ರೆ ಉಳಿದಂತೆ ಎಲ್ಲರಿಗೂ ಕೂಡ ಸ್ಥಾನಗಳನ್ನೇ ಅಥವಾ ಪದವಿಗಳನ್ನೇ ಏರುಪೇರು ಮಾಡುವಂಥ ಸಾಮರ್ಥ್ಯ ಈ ಕರ್ಮಕ್ಕೆ ಇದೆ. ಅನಾದಿ ಕರ್ಮವೇ ನಮ್ಮ ಸಂಸಾರಕ್ಕೆ ಕಾರಣ ಆಗಿ ಉತ್ತಮ ಅಧಮ ಅಂತ 84 ಲಕ್ಷ ಯೋನಿಗಳಲ್ಲಿ ನಮ್ಮನ್ನು ತಿರುಗಿಸ್ತಾ ಇದೆ. ಈ ಕರ್ಮದ ಕೊಂಡಿಯನ್ನು ಬಿಡಿಸ್ಕೊಂಡವರು ಮಾತ್ರ ಮೋಕ್ಷಕ್ಕೆ ಹೋಗಲಿಕ್ಕೆ ಸಾಧ್ಯ. ಈ ರೀತಿ ಕರ್ಮದ ಜಂಜಾಟವನ್ನು ಬಿಡಿಸ್ಕೊಳ್ಳೋಕ್ಕೆ ದೇವತೆಗಳಿಗೆ ಅಸಾಧ್ಯ ಅಂತಾದಮೇಲೆ ನಮ್ಮಂಥ ಸಾಮಾನ್ಯ ಮನುಷ್ಯರ ಪಾಡೇನು ಅಂತ. ಈ ಕರ್ಮದಲ್ಲಿ ಸ್ಥೂಲವಾಗಿ ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ, ಕಾಮ್ಯಕರ್ಮ, ನಿಷ್ಕಾಮ ಕರ್ಮ ಅಂತ ವಿಭಾಗ. ನಿತ್ಯ ಕರ್ಮ ಅಂದರೆ ಸ್ನಾನ, ಸಂಧ್ಯಾ ವಂದನೆ, ಜಪ, ತಪ ಹೋಮ, ಶ್ರವಣಾದಿಗಳನ್ನು ಮಾಡೋದು ಇತ್ಯಾದಿ ಎಲ್ಲ ನಿತ್ಯ ಕರ್ಮ. ನೈಮಿತ್ತಿಕ ಕರ್ಮ ಅಂದರೆ ಶ್ರಾದ್ದ, ಗ್ರಹಣ, ದ್ವಾದಶಿ, ಪರ್ವಕಾಲಗಳಲ್ಲಿ ತರ್ಪಣಾದಿಗಳನ್ನು ಕೊಡೋದು, ಹುಣ್ಣಿಮೆ, ಅಮಾವಾಸ್ಯೆ, ಆಯಾ ಮಾಸ ಧರ್ಮಕ್ಕೆ ಸಂಬಂಧಪಟ್ಟಂತೆ ಆಚರಣೆ, ಇದೆಲ್ಲ ನಿಮಿತ್ತ ಮಾತ್ರದಿಂದ ಆಚರಣೆ ಮಾಡುವಂಥ ನೈಮಿತ್ತಿಕ ಕರ್ಮಗಳು. ಕಾಮ್ಯ ಕರ್ಮಗಳು ಅಂದರೆ ದೇಶ, ಕೋಶ, ಆನೆ, ಕುದುರೆ, ಸಂಪತ್ತು, ಹೀಗೆ ವಿಷಯಾಭಿಲಾಷೆಯಿಂದ ಮಾಡ್ತಕ್ಕಂಥ ನಾನಾ ರೀತಿಯಾಗಿರ್ತಕ್ಕಂಥ ಕರ್ಮಗಳು. ಈ ಕಾಮ್ಯಕರ್ಮಗಳನ್ನು ಮಾಡೋದರಿಂದ ಸ್ವರ್ಗ, ನರಕ, ಭೂಲೋಕ ಇದೇ ರೀತಿಯಾಗಿ ಮತ್ತೆ ಸಂಚಾರವನ್ನು ಮಾಡೋದು. ಇದನ್ನು ಮಾಡ್ತಕ್ಕಂಥವರು ತ್ರೈವಿಧ್ಯರು ಅಂತ ಕರೆಸ್ಕೋತಾರೆ. ತಮ್ಮ ಕಾಮನೆಗಳನ್ನು, ಬಯಕೆಗಳನ್ನು ಪೂರ್ತಿ ಮಾಡಿಕೊಳ್ಳೋದಕ್ಕಾಗಿ ವೇದವನ್ನು ಉಪಯೋಗಿಸ್ಕೋತಾರೆ. ಪುನಃ ಪುನಃ ಸ್ವರ್ಗ, ನರಕ ಮತ್ತು ಭೂಲೋಕ ಈ ಮೂರೂ ಲೋಕಗಳಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಾರೆ. ತ್ರೈವಿದ್ಯಾಮಾಂ ಸೋಮಪಾಹ ಪೂತಪಾಪ ಅಂತ ಕರೀತಾರೆ. ತ್ರೈವಿದ್ಯರು ಯಜ್ಞಗಳಿಂದ ಭಗವಂತನನ್ನು ಆರಾಧಿಸಿ ಸೋಮಪಾನವನ್ನು ಮಾಡಿ ಪಾಪವನ್ನು ಕಳ್ಕೊತಾರೆ, ಸ್ವರ್ಗವನ್ನು ಅಪೇಕ್ಷೆ ಪಟ್ಟು ಪ್ರಾಪ್ತಿಯನ್ನು ಹೊಂದುತ್ತಾರೆ. ಪುಣ್ಯಕರ್ಮದ ಫಲದಿಂದ ಆ ದೇವೇಂದ್ರನ ಸ್ವರ್ಗಲೋಕವನ್ನು ಸೇರಿ ಅಲ್ಲಿ ಬೇಕಾದಷ್ಟು ಸುಖವನ್ನು ಅನುಭವಿಸ್ತಾರೆ, ನಾನಾ ರೀತಿಯಾಗಿರ್ತಕ್ಕಂಥ ವಿಶೇಷ ಭೋಗಗಳನ್ನು ಅನುಭವಿಸ್ತಾರೆ. ಪುಣ್ಯ ವಿಶೇಷ ಮುಗಿದ ನಂತರದಲ್ಲಿ ಕ್ಷೀಣೆ ಪುಣ್ಯ ಮರ್ತ್ಯಲೋಕೆ ವಿಶಂತಿ ಅಂತ ಮತ್ತೆ ಭೂಮಿಗೆ ಹಿಂದು ವಾಪಸ್ ಬರ್ತಾರೆ. ಪುನಃ ಹಿಂದಿನಂತೆ ವೇದೋಕ್ತವಾಗಿರ್ತಕ್ಕಂಥ ಆ ಕಾಮ್ಯಕರ್ಮಗಳಲ್ಲೇ ಆಸಕ್ತರಾಗಿ ಮತ್ತೆ ಮೂರು ಲೋಕದಲ್ಲೇ ಸಂಚಾರವನ್ನು ಮಾಡ್ತಾ ಇರ್ತಾರೆ. ಸಕಲ ವೇದ ಪ್ರತಿಪಾದ್ಯನಾಗಿರ್ತಕ್ಕಂಥ ಭಗವಂತನನ್ನು ಯಾರು ಅಂತ ತಿಳ್ಕೊಂಡು ಅವನನ್ನು ಶರಣ ಹೋಗ್ತಾರೋ, ಭಕ್ತಿಯಿಂದ ಭಗವಂತನನ್ನೇ ಆರಾಧನೆ ಮಾಡ್ತಾರೋ ಅಂಥವರಿಗೆ ಮಾತ್ರ ಪರಮಾತ್ಮ ಕರ್ಮಬಂಧನದಿಂದ ಬಿಡುಗಡೆ ಮಾಡ್ತಾರೆ. ಗೀತೆಯಲ್ಲಿ ತಿಳಿಸ್ತಾನೆ ಭಗವಂತ, ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ. ಯಾರು ಭಗವಂತನನ್ನೇ ಆಶ್ರಯ ಮಾಡಿ ಅವನೇ ಸರ್ವೋತ್ತಮ, ಸಕಲ ವೇದ ಪ್ರತಿಪಾದ್ಯ, ಸರ್ವ ಪ್ರೇರಕ, ಸರ್ವ ನಿಯಾಮಕ, ದೋಷ ದೂರ, ಗುಣಪರಿಪೂರ್ಣ. ಈ ರೀತಿಯೆಲ್ಲ ವಿಚಾರ ಮಾಡಿ ಭಗವಂತನನ್ನೇ ಶರಣಾಗತಿ ಹೋಗ್ತಾರೋ, ಅನ್ಯಥಾ ಶರಣಂ ನಾಸ್ತಿ, ತ್ವಮೇವ ಶರಣಂ ಮಮ, ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷರಕ್ಷ ಜನಾರ್ಧನ ಅಂತ ಭಕ್ತಿಯಿಂದ ಭಗವಂತನನ್ನು ಆರಾಧನೆ ಮಾಡ್ತಾರೋ, ಅಂತಹ ಜೀವರ ದೇಹ ಇಂದ್ರಿಯ ಮನಸ್ಸುಗಳಿಂದ ನನ್ನನ್ನು ಆರಾಧನೆ ಮಾಡುವಂತಹ ಆ ಸದ್ಭಕ್ತರ ಯೋಗಕ್ಷೇಮವನ್ನು ನಾನೇ ನೋಡ್ಕೋತೀನಿ, ಯೋಗಕ್ಷೇಮಂ ವಹಾಮ್ಯಹಂ ಅಂತ ಕೃಷ್ಣಗೀತೆಯಲ್ಲಿ ಹೇಳ್ತಾರೆ. ಆದ್ದರಿಂದ ಸರ್ವಕರ್ಮ ಪ್ರೇರಕನಾಗಿರ್ತಕ್ಕಂಥ ಭಗವಂತನಲ್ಲೇ ಅನನ್ಯವಾಗಿರ್ತಕ್ಕಂಥ ವಿಶ್ವಾಸವನ್ನು ಇಟ್ಟು ಕರ್ಮಬಂಧವನ್ನು ಪರಿಹಾರ ಮಾಡ್ಕೋಬೇಕು. ಇನ್ನು ನೈಮಿತ್ತಿಕ ಕರ್ಮ ನಿತ್ಯ ಕರ್ಮಗಳಲ್ಲಿ ಸಬೀಜ ಕರ್ಮ, ನಿರ್ಬೀಜ ಕರ್ಮ ಅಂತ ಮತ್ತೆ ಎರಡು ರೀತಿಯಾಗಿರ್ತಕ್ಕಂಥ ವಿಭಾಗಗಳು. ಕರ್ಮ ವಿಮೋಚನ ಸಂಧಿಯಲ್ಲಿ ಅಕರ್ಮದ ವಿಚಾರವನ್ನು ಸಾಕಷ್ಟು ವಿಸ್ತಾರವಾಗಿ ಅಲ್ಲಿ ತಿಳಿಸ್ತಾರೆ. ಶ್ರೀಮದ್ ಆಚಾರ್ಯ ಹೇಳ್ತಾರೆ, ನಾನಾ ಜನಸ್ಯ ಶುಶ್ರೂಷ ಕರ್ತವ್ಯ ಕರ್ಮನ್ವಿತೇ. ಜನೋಪಕಾರ ಪರಜನರಿಗೆ ಉಪಕಾರ ಪರೋಪಕಾರ ಮಾಡೋದರಿಂದ ಅದು ಒಂದು ಕರ್ಮನೇ, ಅದು ಕಡ್ಡಾಯ ಮಾಡಲೇಬೇಕು ಅಂತ ಕೃಷ್ಣ ಗೀತೆಯಲ್ಲೂ ಕೂಡ ಹೇಳ್ತಾನೆ. ಆರು ವೃಕ್ಷೋ ಮುನೇರ್ ಯೋಗಂ ಕರ್ಮ ಕಾರಣ ಮುಚ್ಚತೆ. ಈ ಕರ್ಮವನ್ನು ಮಾಡಲೇಬೇಕು. ಅಪರೋಕ್ಷ ಜ್ಞಾನವನ್ನು ಅಪೇಕ್ಷೆ ಪಡ್ತಕ್ಕಂಥ ನಿಷ್ಕಾಮ ಕರ್ಮಿಗಳಿಗೂ ಈ ನಾನಾ ಜನರ ಶುಶ್ರೂಷ ಅಥವಾ ಪರೋಪಕಾರ ಅನ್ನೋದು ಅತ್ಯಂತ ಕಡ್ಡಾಯ. ಈ ಕರ್ಮಗಳ ಏರು ಪೇರು ಇದೆಲ್ಲ ಏನು ಮಾಡ್ತೀವಿ ನಾವು, ಅದೇ ನಮ್ಮ ಜನನ ಮರಣ ರೂಪವಾದ ಸಂಸಾರಕ್ಕೆ ಕಾರಣ. ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ಜೀವ ಚತುರ್ದಶ ಊರ್ಧ್ವಂ ಪುರುಷೋ ನಿಮಿಷೇಣತು ಸ್ತ್ರೀ ವಾಪಿ ಅನೂನ ದಶಕಂ ದೇಹಂ ಮಾನುಷ ಮಾರ್ಚತೆ. ಗಂಡ ಆಗಲಿ ಹೆಣ್ಣೆ ಆಗಲಿ 14 ವರ್ಷ ದಾಟಿದ ನಂತರ ಜೀವನದ ಒಂದೊಂದು ನಿಮಿಷದಲ್ಲೂ ಕಡಿಮೆ ಅಂದರೆ 10 ಜನ್ಮಗಳಿಗೆ ಕಡಿಮೆ ಇಲ್ಲದಷ್ಟು ಕರ್ಮ ಅಂತ ಮಾಡ್ತಾರೆ. ವಾಯುಪುರಾಣವು ನಮಗೆ ಅದೇ ಹೇಳ್ತಾ ಇದೆ. ಮುನಿ ಸುಕರ್ಮಶೀಲೋಪಿ ತಿಷ್ಟನ್ ಏಕದಿನೇ ದಿನೇ ದಶಾವರಾಣಂ ದೇಹಾನಂ ಕಾರಣಂ ಪ್ರತಿಪದ್ಯತೆ. ಒಬ್ಬ ಸದಾಕಾಲ ತಪಶ್ಚರ್ಯೆಯಲ್ಲೇ ನಿರತನಾಗಿರ್ತಕ್ಕಂಥ ಮುನಿ ಕೂಡ ಅತ್ಯಂತ ಕಡಿಮೆ ಅಂದರೆ 10 ಜನ್ಮಗಳಿಗಾಗುವಷ್ಟು ಕರ್ಮವನ್ನು ಒಂದು ದಿನಕ್ಕೆ ಮಾಡ್ತಾನೆ. ಅಂದಮೇಲೆ ಸಾಮಾನ್ಯರ ಪಾಡೇನು? ಇದು ನಿಶ್ಚಯ. ಈ ಕರ್ಮಗಳನ್ನು ನಾವು ಮಾಡಿದ್ದನ್ನು ಅದರ ಫಲವನ್ನು ನಾವೇ ಅನುಭವಿಸಿ ಮುಗಿಸ್ತೀವಿ ಅನ್ನೋದು ಸಾಧ್ಯವೇ ಇಲ್ಲ. ಆದ್ದರಿಂದ ಭಗವಂತನನ್ನು ಆ ಕರ್ಮದ ಬಿಡುಗಡೆಗೆ ನಾವು ಪ್ರಾರ್ಥನೆಯನ್ನು ಮಾಡಲೇಬೇಕು. ಈ ಅನಾದಿ ಕರ್ಮ ಪ್ರವಾಹ ಹೇಗಿದೆ ಅಂತಾದರೆ ಶಾಸ್ತ್ರ ನಮಗೆ ಒಂದು ದೃಷ್ಟಾಂತವನ್ನು ಕೊಡುತ್ತೆ. ಒಬ್ಬ ಅತಿಕಾಯ ಅಂತ ಒಬ್ಬ ರಾಕ್ಷಸ ಇರ್ತಾನೆ. ಶ್ರೀರಾಮಚಂದ್ರನ ತಮ್ಮನಾಗಿರ್ತಕ್ಕಂಥ ಲಕ್ಷ್ಮಣನಿಗೂ ಅತಿಕಾಯನಿಗೂ ಒಂದು ಸಲ ಭಯಂಕರವಾದ ಯುದ್ಧ ನಡೆಯುತ್ತೆ. ಅತಿಕಾಯ ಅನ್ನೋನು ಮಹಾಬಲಶಾಲಿ ಬಲಿಷ್ಠನಾಗಿದ್ದ. ಲಕ್ಷ್ಮಣ ಅವನ ಮೇಲೆ ಗಮನ ಇಟ್ಟು ಬಾಣ ಬಿಡ್ತಾನೆ. ಆ ಅತಿಕಾಯನ ಎರಡೂ ಕೈಗಳನ್ನು ತಲೆಯನ್ನು ಕತ್ತರಿಸಿ ಹಾಕ್ತಾನೆ. ಆ ಅತಿಕಾಯನಿಗೆ ವರಬಲ ಇತ್ತು. ಎರಡು ಕೈ ಒಂದು ತಲೆ ಕತ್ತರಿಸಿದ್ರೆ 4 ಕೈ 2 ಮುಖ ಮತ್ತೆ ಬಂತು. ಹೀಗೆ ಎಷ್ಟೆಷ್ಟು ಕಳ್ಕೋತಾನೋ ಅದರ ಡಬಲ್, ಅದರ 2 ಪಟ್ಟು ಮತ್ತೆ ಪಡ್ಕೊಳ್ಳೋದು ಇವನೊಂದು ವರ ಪಡ್ಕೊಂಡಿದ್ದ. ಲಕ್ಷ್ಮಣ ಮತ್ತೆ ಮತ್ತೆ ಬಾಣ ಬಿಟ್ಟ, ಕೈಗಳನ್ನು ಮುಖಗಳನ್ನು ಕತ್ತರಿಸ್ತಾ ಹೋಗ್ತಾನೆ. ಮತ್ತೆ ಮತ್ತೆ ಪುನರಾವೃತ್ತಿ ಆಯಿತು. ಆಗ ಲಕ್ಷ್ಮಣನಿಗೆ ಅತಿಕಾಯನನ್ನು ಸಂಹಾರ ಮಾಡೋದೇ ಒಂದು ದೊಡ್ಡ ಕಾಯಕ ಕೆಲಸ ಆಗೋಯಿತು. ಭಾರಿ ಚಿಂತೆ ಆಗಲಿ ಪ್ರಾರಂಭ ಆಯಿತು. ಆಗ ಆ ಅತಿಕಾಯನನ್ನು ಸಂಹಾರ ಮಾಡಬೇಕಾದ್ರೆ ಒಂದೇ ಒಂದು ಉಪಾಯ ಅಂತ ನಿರ್ಧಾರ ಮಾಡಿದ. ಬ್ರಹ್ಮಾಸ್ತ್ರವನ್ನು ಆ ಅತಿಕಾಯನ ಹೃದಯಕ್ಕೆ ಗುರಿ ಇಟ್ಟು ಬಿಟ್ಟ. ಆಗ ಅತಿಕಾಯ ಪ್ರಾಣವನ್ನು ಬಿಟ್ಟ. ನಮ್ಮೆಲ್ಲರ ಕರ್ಮಗಳು ಕೂಡ ಈ ಅತಿಕಾಯನಂತೆಯೇ ಇದೆ. ಒಂದು ಕರ್ಮವನ್ನು ಕಳ್ಕೋಬೇಕು ಅಂತ ಹೋದರೆ ಮತ್ತಷ್ಟು ಕರ್ಮಗಳು ಹುಟ್ಕೋತಾ ಇದೆ. ಇದನ್ನು ಭೋಗಿಸಿ ಮುಗಿಸ್ತೀವಿ ಅನ್ನೋದು ಸಾಧ್ಯವೇ ಇಲ್ಲ. ಕರ್ಮಕ್ಷಯ ಅನ್ನೋದು ನಮ್ಮಿಂದ ನಾವೇ ಅದನ್ನು ಅನುಭವಿಸಿ ಮುಗಿಸೋದು ಸಾಧ್ಯವೇ ಇಲ್ಲ. ಆದ್ದರಿಂದ ನಮಗೂ ಕೂಡ ಈ ಕರ್ಮಕ್ಷಯ ಆಗಬೇಕು ಅಂತಾದರೆ ಇರತಕ್ಕಂಥದ್ದು ಏಕೈಕ ಉಪಾಯ, ಆ ಕರ್ಮವನ್ನು ಬೆಳೀಲಿಕ್ಕೆ ಮೂಲವಾಗಿರ್ತಕ್ಕಂಥ ಆಶ್ರಯ ಯಾವುದು ಅಂದರೆ ಹೃದಯ. ಅದೇ ಲಿಂಗ ಶರೀರ. ಒಂದು ಹೋದರೆ ಮತ್ತೊಂದು ಶರೀರ, ಒಂದು ಕರ್ಮ ನಾಶ ಆಗೋದ್ರ ಜೊತೆಗೆ ಅನೇಕ ಕರ್ಮಗಳು ಹುಟ್ಟೋದು. ಆದ್ದರಿಂದ ಈ ಕರ್ಮದ ಹೃದಯ ಅಂದರೆ ಲಿಂಗ ಶರೀರ ಜೀವ, ಅದರೊಳಗೆ ಬಂಧಿತನಾಗಿದ್ದಾನೆ. ಆದ್ದರಿಂದ ಆ ಲಿಂಗ ಶರೀರವನ್ನು ಕಳ್ಕೋಬೇಕು. ಈ ಕರ್ಮ ಇದೆಲ್ಲಕ್ಕೂ ಮೂಲ ಕಾರಣವಾಗಿರ್ತಕ್ಕಂಥ ಲಿಂಗ ಶರೀರಕ್ಕೆ ನೇರವಾಗಿ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಬೇಕು. ಆ ಬ್ರಹ್ಮಾಸ್ತ್ರ ಯಾವುದು ಅಂದರೆ ಭಗವದ್ ವಿಷಯವಾಗಿರ್ತಕ್ಕಂಥ ಜ್ಞಾನ. ಯಾವಾಗ ಭಗವಂತನ ಸಾಕ್ಷಾತ್ಕಾರ ಆಗುತ್ತೋ ಆಗ ಲಿಂಗ ಶರೀರ ಅನ್ನೋದು ನಾಶ ಆಗುತ್ತೆ, ಬಿಡುಗಡೆ ಆಗುತ್ತೆ. ಲಿಂಗ ಶರೀರ ಭಂಗ ಆಯಿತು ಅಂತಾದರೆ ಆ ಕರ್ಮಕ್ಕೆ ಸ್ಥಾನ ಇಲ್ಲ, ಆಶ್ರಯ ಇಲ್ಲ. ಆದ್ದರಿಂದ ಈ ಸಂಸಾರದ ಮೂಲ ಅನ್ನೋದು ಲಿಂಗ ಶರೀರ, ಅದನ್ನು ಕತ್ತರಿಸ್ಲಿಕ್ಕೆ ಇರತಕ್ಕಂಥ ಏಕೈಕ ದಾರಿ ಅಂತಾದರೆ ಭಗವಂತನ ಸಾಕ್ಷಾತ್ಕಾರ. ಅದಕ್ಕೆ ಜ್ಞಾನ ಸಾಧನ ಅನ್ನೋದು ಅತ್ಯಂತ ಮುಖ್ಯ. ಈ ಹುಟ್ಟು ಸಾವುಗಳಿಗೆ ಕಾರಣ ಆಗ್ತಾ ಇರೋವಂಥದ್ದೇ ಈ ಕರ್ಮ. ಆ ಕಾರಣಕ್ಕಾಗಿ ಆ ಜೀವ 84 ಲಕ್ಷ ಯೋನಿಗಳಲ್ಲಿ ಹುಟ್ಟಿ ಹುಟ್ಟಿ ಸಾಯ್ತಾನೆ, ಮತ್ತೆ ಹುಟ್ಟಿ ಬರ್ತಾನೆ. ಪರಮಾತ್ಮ ಈ ಪುಣ್ಯ ಪಾಪ ಇವುಗಳ ಲೆಕ್ಕಾಚಾರವನ್ನು ನೋಡ್ತಾನೆ ಹೊರತು ಇವನು ಬಲ್ಲಿದ, ಇವನು ಶ್ರೀಮಂತ, ಇವನು ದಡ್ಡ, ಇವನು ಬಡವ, ಇವನು ಜಾತಿ ಶ್ರೇಷ್ಠ, ಇವನು ಕುಲಶ್ರೇಷ್ಠ, ಇವನು ಉತ್ತಮ, ಇವನು ಅಧಮ, ಈ ರೀತಿ ಯಾವ ಆಡಂಬರಿಗೂ ಕೂಡ ಬೆಲೆ ಕೊಡೋದಿಲ್ಲ. ಯಾರು ನಿಷ್ಕಾಮವಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರತಿಫಲದ ಅಪೇಕ್ಷೆಯನ್ನು ಬಯಸದೆ ಪರಮಾತ್ಮನನ್ನೇ ಉಪಾಸನೆಯನ್ನು ಮಾಡ್ತಾರೋ ಅಂಥವರನ್ನು ಭಗವಂತನೇ ಉದ್ಧಾರ ಮಾಡ್ತಾನೆ. ಕರ್ಮದಲ್ಲಿ ಸ್ಥೂಲವಾಗಿ ಸಂಚಿತ ಕರ್ಮಗಳು, ಪ್ರಾರಬ್ಧ ಕರ್ಮಗಳು, ಆಗಾಮಿ ಕರ್ಮಗಳು ಅಂತ ಮೂರು ವಿಧ. ಇದು ಎಲ್ಲ ಜೀವರಿಗೂ ಕೂಡ ಇದ್ದೇ ಇದೆ ಅವರವರ ಯೋಗ್ಯತೆಯಂತೆ. ಪ್ರಾರಬ್ಧ ಕರ್ಮವನ್ನು ಅನುಭವಿಸಿಯೇ ತೀರಿಸಬೇಕೆ ಹೊರತು ಹಾಗೆ ನಾಶ ಆಗೋದಿಲ್ಲ. ಸಂಚಿತಾಗಾಮಿಗಳು ವಿರಿಂಚಿ ಜನಕನ ಭಜಿಸೆ ಕಡುವು ಅಂತ ಮುಂದಿನ ಸಂಧಿಗಳಲ್ಲಿ ತಿಳಿಸ್ತಾರೆ. ಪರಮಾತ್ಮನನ್ನು ಸ್ಮರಣೆ ಮಾಡೋದರಿಂದ ಸಂಚಿತ ಕರ್ಮಗಳು ಸುಟ್ಟು ಬೂದಿಯಾಗತ್ತೆ, ಆಗಾಮಿ ಕರ್ಮಗಳು ಲೇಪ ಆಗೋದಿಲ್ಲ. ಪ್ರಾರಬ್ಧ ಕರ್ಮಗಳನ್ನು ಅನುಭವಿಸಲೇಬೇಕು ಅನ್ನೋದು ನಿಜ ಆದರೂ ಉಪಮರ್ದಂಚ ಅಂತ ಯಾರು ಭಗವಂತನನ್ನು ಅನನ್ಯವಾಗಿ ಚಿಂತನೆಯನ್ನು ಮಾಡ್ತಾರೋ ಅದನ್ನು ಪ್ರಾರಬ್ಧ ಕರ್ಮವನ್ನು ನಿರ್ವೀರ್ಯವನ್ನಾಗಿ ಮಾಡಿ ಅವರಿಗೆ ಪರಮಾನುಗ್ರಹವನ್ನು ಮಾಡ್ತಾನೆ. ಅದೇ ರೀತಿಯಾಗಿ ಕರ್ಮಗಳು ಕೂಡ ಅವರವರ ವರ್ಣಕ್ಕೆ ಆಶ್ರಮಕ್ಕೆ ಭೀತವಾಗಿರ್ತಕ್ಕಂಥ ಕರ್ಮಾಚರಣೆಯನ್ನೇ ಮಾಡಿ ಕರ್ಮಾಧ್ಯಕ್ಷನಾದ ಕರ್ಮ ಸಾಕ್ಷಿಗನಾಗಿರ್ತಕ್ಕಂಥ ಭಗವಂತನಿಗೆ ಅರ್ಪಣೆಯನ್ನು ಮಾಡಬೇಕು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ 4 ರೀತಿಯಾಗಿರ್ತಕ್ಕಂಥ ಜಾತಿಯವರೆಗೂ ಕರ್ಮ ವ್ಯವಸ್ಥೆ ಇದೆ. ಮೊದಲಿಗೆ ಉದಾಹರಣೆ ಹೇಳಬೇಕು ಅಂತಾದರೆ ಬ್ರಾಹ್ಮಣನಿಗೆ ಶಾಸ್ತ್ರ 6 ರೀತಿಯಾಗಿರ್ತಕ್ಕಂಥ ಕರ್ಮಗಳನ್ನು ವಿಧಿಸಿದೆ. ಅಧ್ಯಯನ, ಅಧ್ಯಾಪನ, ಯಜನ, ಯಾಜನ, ದಾನ, ಪ್ರತಿಗ್ರಹ ಅಂತ. ಆಯಾ ವರ್ಣಾಶ್ರಮದವರಿಗೆ ಏನು ಕರ್ಮಗಳನ್ನು ಹೇಳಿದಾರೋ ಶಾಸ್ತ್ರದಲ್ಲಿ, ಆದೇಶ ಮಾಡಿದೆಯೋ, ಆ ಕರ್ಮಗಳನ್ನೇ ಆಚರಿಸಿದರೆ ಅದು ಸತ್ಕರ್ಮ ಅಂತ ಕರೆಸ್ಕೊಳತ್ತೆ. ಗೀತಾ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ಸಮಸ್ತ ಗೀತೆಯ ಸಾರ ಸಂದೇಶವನ್ನು ಒಂದೇ ವಾಕ್ಯದಲ್ಲಿ ಹೇಳುತ್ತಾರೆ. ಸ್ವವಿಹಿತ ವೃತ್ತಿಯ ಭಕ್ತಿಯ ಭಗವದಾರಾಧನಮೇವ ಪರಮೋ ಧರ್ಮ, ತದ್ವಿರುದ್ಧ ಸರ್ವೋಪಿ ಅಧರ್ಮ ಅಂತ. ಅವರವರ ವರ್ಣಕ್ಕೆ ಆಶ್ರಮಕ್ಕೆ ಭೀತವಾಗಿರ್ತಕ್ಕಂಥ ಕರ್ಮಾಚರಣೆಯೇ ಧರ್ಮ. ಅದನ್ನು ಬಿಟ್ಟು ಎಷ್ಟೇ ಉತ್ಕೃಷ್ಟವಾಗಿದ್ದರೂ ದಾನ, ಯಜ್ಞ, ತಪಸ್ಸು, ಹೀಗೆ ಬೇರೆ ಬೇರೆ ಎಲ್ಲ ಕರ್ಮಗಳನ್ನು ಮಾಡಿದರೂ ಕೂಡ ಅದು ವರ್ಣಾಶ್ರಮಕ್ಕೆ ವಿರುದ್ಧ ಆಗಿದ್ದರೆ ಅದು ಅಧರ್ಮ ಅಂತಲೇ ಕರೆಸ್ಕೊಳ್ಳುತ್ತೆ. ಅದು ಶ್ರೇಷ್ಠ ಕರ್ಮ ಆಗಿದ್ದರೂ ಕೂಡ ಅಧರ್ಮ ಅಂತಲೇ ಪರಿಗಣನೆ ಮಾಡಲ್ಪಡತ್ತೆ. ಆದ್ದರಿಂದ ವರ್ಣಾಶ್ರಮಕ್ಕೆ ವಿಹಿತವಾಗಿರ್ತಕ್ಕಂಥ ಕರ್ಮಗಳನ್ನೇ ಆಚರಣೆ ಮಾಡಿ ಭಗವಂತನಿಗೆ ಅರ್ಪಣೆ ಮಾಡಬೇಕು. ಅದೇ ರೀತಿಯಾಗಿ ದೈಹಿಕ, ಕಾಲಿಕ, ದೈಹಿಕ, ಸ್ವಾಭಾವಿಕ ಅಂತ ಹೀಗೆ ಅನೇಕ ಕರ್ಮದಲ್ಲಿ ಪಂಗಡಗಳು. ಇದಿಷ್ಟೇ ಅಲ್ಲದೆ ಎಲ್ಲ ಜೀವರಿಗೂ ಸಾಮಾನ್ಯವಾಗಿ ಸಾತ್ವಿಕ, ರಾಜಸ, ತಾಮಸ ಅಂತ 3 ಗುಣಗಳಲ್ಲಿ ರಜಸ್ಸು ಮತ್ತು ತಮೋಗುಣಗಳ ಪ್ರಭಾವದಿಂದ ಇದಂ ಮಯಾ ಕ್ರಿಯತೆ, ಇದಂ ಮಯಾನ ಕ್ರಿಯತೆ, ಇದಂ ಮಯಾ ವಿಪರೀತಂ ಕ್ರಿಯತೆ ಅಂತ ಭ್ರಮೆ. ಯಾರಿಗೂ ಭಗವಂತನೇ ಮಾಡ್ತಾನೆ, ನಾಹಂ ಕರ್ತ ಹರಿ ಕರ್ತ ಅನ್ನೋ ಎಚ್ಚರ ಇರೋದೇ ಇಲ್ಲ. ಇದಂ ಮಯಾ ಕ್ರಿಯತೆ, ಇದನ್ನು ನಾನೇ ಮಾಡಿದ್ದೀನಿ, ಮಾಡ್ತಾ ಇದ್ದೀನಿ. ಇದಂ ಮಯಾ ನ ಕ್ರಿಯತೆ, ಇದನ್ನು ನಾನು ಮಾಡೋದಿಲ್ಲ. ಇದಂ ಮಯಾ ವಿಪರೀತಂ ಕ್ರಿಯತೆ, ಇದನ್ನು ಮತ್ತೇನನ್ನೋ ನಾನು ಮಾಡ್ತೀನಿ ಅಂತ. ಹೀಗೆ ಇದ್ಯಾವುದು ತೇನವಿನ ತೃಣಮಪ್ಪಿನ ಚಲತಿ, ಅವನಿಲ್ಲದೆ ಯಾವುದೂ ಆಗೋದಿಲ್ಲ. ಹೀಗೆಲ್ಲ ನಾವು ವಿಪರೀತವಾಗಿ ಚಿಂತನೆ ಮಾಡೋದ್ರ ಫಲರೂಪವಾಗಿ ಕರ್ಮ ಬಂಧನದಲ್ಲಿ, ಆ ಜಾಲದಲ್ಲಿ ನಾವೆಲ್ಲರೂ ಸಿಕ್ಕಾಕೊಂಡಿದ್ದೀವಿ. ಆದ್ದರಿಂದ ಈ ಕರ್ಮದ ಸಂಕೋಲೆಗಳಿಂದ ಬಿಡುಗಡೆ ಹೊಂದಬೇಕು ಅಂತಾದರೆ ಮುಖ್ಯ ಕರ್ಮ ನಾವು ಮಾಡಬೇಕಾಗಿದ್ದು ಹರಿಸ್ಮರಣೆ. ಪರಮ ಮುಖ್ಯ ವೃತ್ತಿಯಿಂದ ಕರ್ತೃ ಅಂತಾದರೆ ಪರಮಾತ್ಮನೇ. ಈ ರೀತಿಯಾಗಿ ನಮಗೆ ನಿಶ್ಚಯವಾದ ಜ್ಞಾನ ಅನ್ನೋದಿರಬೇಕು. ನಾವು ಭ್ರಮೆಯಲ್ಲಿ ಬದುಕ್ತಾ ಇದ್ದೀವಿ. ಅದಕ್ಕೆ ಪರಮಾತ್ಮನನ್ನು ನಾವು ಪ್ರಾರ್ಥನೆ ಮಾಡಬೇಕಾಗಿದ್ದು, ಜೀವಕರ್ತೃತ್ವದ ಭ್ರಮೆ ಬಿಡಿಸೋ ಅಂತ. ಈ ನಾವೇ ಮಾಡಿದ್ದೀವಿ ಅನ್ನೋ ಕರ್ತೃತ್ವದ ಭ್ರಮಾಜ್ಞಾನದಲ್ಲಿ ಏನು ಮುಳುಗು ಹೋಗಿದ್ದೀವಲ್ಲ, ಅದರಿಂದ ನಮ್ಮನ್ನು ಪರಿಹಾರ ಮಾಡು ಅಂತ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಬೇಕು. ಹಾಗಾದ್ರೆ ಏನಂತ ಚಿಂತನೆ ಮಾಡಬೇಕು ಅಂದರೆ, ಶ್ರೀಮದ್ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸ್ತಾರೆ, ಪರಮಾತ್ಮಾನಂ ಏವ ಏಕಂ ಕರ್ತಾರಂ ವೇತ್ಯ ಪುಮಾನ್ ಸ ಮುಚ್ಚತೆ ಅಸ್ಮಾತ್ ಸಂಸಾರಾತ್. ಆದ್ದರಿಂದ ಸಂಸಾರ ಬಂಧನದಿಂದ ಬಿಡಿಸೋನು ಅಂತಾದರೆ, ನಮ್ಮನ್ನು ಈ ಬಂಧನದಲ್ಲಿಟ್ಟು ಸಾಧನೆ ಮಾಡಿಸ್ಬೇಕು ಅಂತ ಇಟ್ಟವನೇ ಭಗವಂತ. ಅವನೇ ಬಂಧಕ, ಆದ್ದರಿಂದ ಅವನೇ ಮೋಚಕ. ಅವನನ್ನು ನಾವು ಪ್ರಾರ್ಥನೆ ಮಾಡಿದಾಗ ಸಂಸಾರ ಬಂಧನದಿಂದ ನಮ್ಮನ್ನು ಬಿಡುಗಡೆ ಮಾಡ್ತಾನೆ ಭಗವಂತ. ಕರ್ಮದ ವಿಶ್ಲೇಷಣೆಯನ್ನು ಭಗವದ್ಗೀತೆಯಲ್ಲಿ ಕೃಷ್ಣ ಬಹಳ ಸುಂದರವಾಗಿ ಹೇಳ್ತಾನೆ. ಕಿಂ ಕರ್ಮ ಕಿಂ ಅಕರ್ಮೇತಿ ಕವಯೋಪಿ ಅತ್ರ ಮೋಹಿತಾಹ. ಜ್ಞಾನಿಗಳ ಬುದ್ಧಿಯನ್ನು ಬದಲಿಸುವಂಥ ಶಕ್ತಿ ಕರ್ಮಕ್ಕಿದೆ. ಹಾಗಾದರೆ ಇದರಿಂದ ಹೇಗೆ ಬಿಡುಗಡೆ ಆಗಬೇಕು ಅಂತಾದರೆ, ಕಪಿಲರೂಪಿ ಪರಮಾತ್ಮನನ್ನು ನಾವು ಸ್ತೋತ್ರ ಮಾಡಿದರೆ ಮಾತ್ರ ಈ ಕರ್ಮದ ಮರ್ಮ ಅಂತರ್ಯ ಅಥವಾ ರಹಸ್ಯವನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ. ಇದಕ್ಕೆ ಒಂದು ದೃಷ್ಟಾಂತ ಕೊಡಬೇಕು ಅಂತಾದರೆ, ಸ್ವಯಂಭೂಮನು ಶತರೂಪಾದೇವಿಯರ ಮಗಳಾಗಿ ದೇವಭೂತಿ ಅವತಾರ ಮಾಡ್ತಾಳೆ. ಆ ಸ್ವಯಂಭೂಮನುವಿನ ಛಾಯಾ ಸಂಜಾತರಾಗಿರ್ತಕ್ಕಂಥ ಕರ್ದಮ ಪ್ರಜಾಪತಿ ಇವರೀರ್ವರ ಮಿಲನಕ್ಕೆ ಭಗವಂತನೇ ಮಧ್ಯಸ್ಥಿಕೆಯನ್ನು ವಹಿಸಿದ. ಕರ್ದಮರಿಗೆ ದೇವಭೂತಿಯನ್ನು ಸ್ವೀಕಾರ ಮಾಡುವಂತೆ ಆಶೀರ್ವಾದ ಮಾಡಿದ. ಅವರಲ್ಲಿ ತಾನೇ ಕಪಿಲನಾಮಕನಾಗಿ ಅವತಾರ ಮಾಡುವ ಹಾಗೆ ಹೇಳಿದ. ಕಾಲ ಕಳಿತು, ಕರ್ದಮ ದೇವಹೂತಿಯರ ತಪಶ್ಚರ್ಯ ಫಲಿಸಿತು. ದೇವಹೂತಿಯ ಅಹಂಕಾರ ಮಮಕಾರ ರೂಪವಾಗಿರ್ತಕ್ಕಂಥ ಹೃದಯ ಬಂಧವನವನ್ನು ಪರಿಹಾರ ಮಾಡಲಿಕ್ಕಾಗಿ ಸರ್ವೋತ್ತಮನಾಗಿರ್ತಕ್ಕಂಥ ಕರುಣಾಸಮುದ್ರನಾಗಿರ್ತಕ್ಕಂಥ ಭಗವಂತ ದೇವಹೂತಿಯ ಗರ್ಭದಲ್ಲಿ ಪ್ರತಿಷ್ಠಿತನಾದ. ದಶ ಮಾಸಗಳು ಪೂರ್ಣ ಆದಮೇಲೆ ಕಾಷ್ಟದಿಂದ ಅಗ್ನಿ ಹೇಗೆ ಪ್ರಾದುರ್ಭಾವ ಆಗುತ್ತೋ ಹಾಗೆ ಕಪಿಲ ಜನಿ ಪ್ರಾದುರ್ಭಾವಿ ಅವತಾರವನ್ನು ಮಾಡಿದ. ಆ ಕಪಿಲರೂಪಿ ಪರಮಾತ್ಮನ ಪ್ರಾದುರ್ಭಾವದಿಂದ ಜನ್ಮವನ್ನು ಪಾವನ ಮಾಡಿಕೊಂಡ್ರ ಕರ್ದಮ ಋಷಿಗಳು ಕರ್ತವ್ಯಕ್ಕಾಗಿ ಕಾಡಿಗೆ ಹೊರಟೋದ್ರು. ಆ ಜನ್ಮದಾತೆಯಾಗಿರ್ತಕ್ಕಂಥ ದೇವಭೂತಿ ತನ್ನ ಜನನ ಮರಣ ರೂಪವಾದ ಸಂಸಾರ ದೂರ ಆಗಬೇಕು ಅಂತ ಅದಕ್ಕೆ ಬೇಕಾಗಿರ್ತಕ್ಕಂಥ ಶ್ರವಣಾದಿಗಳನ್ನು ಆ ಕಪಿಲರೂಪಿ ಪರಮಾತ್ಮನಿಂದನೇ ಶ್ರವಣ ಮಾಡಿದ್ಲು. ಸಾಂಖ್ಯಾಶಾಸ್ತ್ರದಿಂದ ಮೋಕ್ಷ. ಜೀವನ ಸಂಸಾರ ಬಂಧನಕ್ಕೆ ಕಾರಣವಾಗಿರ್ತಕ್ಕಂಥ ಮನಸ್ಸೇ ಈ ಸಂಸಾರ ಬಂಧನದ ಬಿಡುಗಡೆಗೂ ಕೂಡ ಅಥವಾ ಕರ್ಮದ ಬಿಡುಗಡೆಗೂ ಕೂಡ ಕಾರಣ ಆಗಿದೆ. ಮನಸ್ಸನ್ನು ಶಬ್ದಾದಿ ವಿಷಯಗಳಲ್ಲಿಟ್ಟರೆ ಸಂಸಾರ ಬಂಧ ಆಗತ್ತೆ. ಅದನ್ನೇ ಕಂಸಾರಿ ಅಂದರೆ ಕಂಸನನ್ನು ಸಂಹಾರ ಮಾಡಿರ್ತಕ್ಕಂಥ ಕಂಸನಿಗೂ ಶತ್ರುವಾದ ಶ್ರೀಕೃಷ್ಣನಲ್ಲಿಟ್ಟರೆ ಮುಕ್ತಿ ಪ್ರಾಪ್ತಿ. ಅಹಂಕಾರ ಮಮಕಾರಗಳಿಂದ ಹುಟ್ಟಿರ್ತಕ್ಕಂಥ ಕಾಮ ಕ್ರೋಧ ಲೋಭ ಮದ ಮಾತ್ಸರ್ಯಗಳು ಇವೆಲ್ಲ ಮನಸ್ಸಿನ ಹೊಲಸು ಅಥವಾ ದೋಷ ಅಂತ ಕರೆಸ್ಕೊಳ್ಳುತ್ತೆ. ಆದ್ದರಿಂದ ಆ ಮನೋಬಲ ಮನಸ್ಸಿನ ಆ ಕಶ್ಮರ ಎಲ್ಲ ದೂರ ಆಗಬೇಕು ಅಂತಾದರೆ ಅದಕ್ಕೆ ಬೇಕಾಗಿದ್ದು ಶ್ರವಣ ಮನನ ನಿಧಿಧ್ಯಾಸನಗಳು ಭಕ್ತಿ ಜ್ಞಾನ ವಿರಕ್ತಿಗಳು ಭಗವಂತನ ಅಪರೋಕ್ಷ ಸಾಧನಗಳು. ಆದ್ದರಿಂದ ಭಗವಂತನನ್ನು ಹೊಂದೋದಕ್ಕೆ ಭಗವತ್ ಪ್ರಾಪ್ತಿಗೆ ಭಕ್ತಿಯೋಗಕ್ಕಿಂತ ಉತ್ತಮ ಮಾರ್ಗ ಇಲ್ಲ. ದುಷ್ಟರ ಸಹವಾಸ ಅನ್ನೋದು ಭಗವಂತನ ಜ್ಞಾನಕ್ಕೆ ಪ್ರತಿಬಂಧಕ ಆಗಿದೆ. ಸತ್ಸಂಗ ಅನ್ನೋದು ಮುಕ್ತಿಗೆ ಕಾರಣ ಆಗಿದೆ. ಈ ಕಾಮಕ್ರೋಧ ಲೋಭಾದಿಗಳೇ ಶತ್ರುವಾಗಿ ಹೊಂದಿರೋರು ಸಜ್ಜನರು. ಮರಣಕಾಲದಲ್ಲೂ ಭಗವಂತನನ್ನೇ ಕಾಮಿಸ್ತಾರೆ ಈ ಸಜ್ಜನರು. ಆದ್ದರಿಂದ ಸರ್ವಕರ್ಮ ಫಲವನ್ನು ಭಗವಂತನಿಗೆ ಅರ್ಪಿಸಿ ಸದಾಕಾಲ ಭಗವಂತನನ್ನು ಉಪಾಸನೆ ಮಾಡಬೇಕು. ಹೀಗೆ ಸಾಂಖ್ಯ ತತ್ವವನ್ನು ಉಪದೇಶ ಮಾಡ್ತಾರೆ ಆ ಕಪಿಲರೂಪಿ ಪರಮಾತ್ಮ ತನ್ನ ತಾಯಿ ಸ್ಥಾನದಲ್ಲಿರ್ತಕ್ಕಂಥ ದೇವಹೂತಿಗೆ. ಆ ಕಪಿಲರೂಪಿ ಪರಮಾತ್ಮ ದೇವಹೂತಿಗೆ ಆ 24 ತತ್ವಗಳನ್ನು ವಿಶೇಷವಾಗಿ ಉಪದೇಶ ಮಾಡಿ ಸಾತ್ವಿಕರಿಗೆ ಕರ್ಮಬಂಧನದ ಪರಿಹಾರವನ್ನು ಕೂಡ ತಿಳಿಸ್ತಾನೆ. ಸಾತ್ವಿಕನಾಗಿರ್ತಕ್ಕಂಥ ಸಜ್ಜನ ಜೀವಿ ಕರ್ಮಗಳು ತನಗೆ ವಿಹಿತ ಅಂತ ಆಚರಿಸ್ತಾನೆ ಹೊರತು ಅವುಗಳಿಂದ ಯಾವತ್ತೂ ಪ್ರಯೋಜನವನ್ನು ಬಯಸೋದಿಲ್ಲ, ನಿಷ್ಕಾಮ ಕರ್ಮವನ್ನೇ ಮಾಡ್ತಾನೆ. ಹೀಗೆ ಪರಮಾತ್ಮನಲ್ಲಿ ನಿಷ್ಕಾಮ ಕರ್ಮವನ್ನು ಮಾಡಬೇಕು ಅನ್ನೋ ಸಂದೇಶವನ್ನಲ್ಲಿ ಕೊಡ್ತಾನೆ. ಅದೇ ರೀತಿಯಾಗಿ ದೃಷ್ಟಾಂತವನ್ನು ಕೊಡ್ತಾನೆ. ತಾಯಿ ತನ್ನ ಮಗುವನ್ನು ಯಾವುದೇ ಪ್ರತಿಫಲಾಪೇಕ್ಷೆ ಇಟ್ಟು ಬೆಳೆಸೋದಿಲ್ಲ. ದೊಡ್ಡವನಾದ ಮೇಲೆ ಅಕಸ್ಮಾತ್ ಏನಾದರೂ ಬಯಸ್ಬೋದು, ಆದರೆ ಕೂಸಿದ್ದಾಗ ಮಗುವಿನಿಂದ ತಾಯಿ ತನ್ನ ಕರ್ತವ್ಯ ಅಂತಷ್ಟೇ ಪರಿಪಾಲನೆ ಮಾಡ್ತಾಳೆ ಹೊರತು ಏನನ್ನೂ ಬಯಸೋದಿಲ್ಲ. ಅದೇ ರೀತಿಯಾಗಿ ಸಾತ್ವಿಕರಾಗಿರ್ತಕ್ಕಂಥ ಭಕ್ತರು ಎಲ್ಲ ವಿಧ ಕಾಮನೆಗಳನ್ನು ಬಿಟ್ಟು ಕೇವಲ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತಿರ್ಥಂ ಅನ್ನೋ ಅನುಸಂಧಾನದಿಂದ ಕರ್ಮಗಳನ್ನು ಮಾಡ್ತಾರೆ, ಮಾಡಬೇಕು. ಆಗಲೇ ಪರಮಾತ್ಮ ಪ್ರೀತ್ಯಾಸ್ಪದನಾಗಿ ಅನುಗ್ರಹವನ್ನು ಮಾಡ್ತಾನೆ. ಕಾಲ ಯಾರೂ ಜಯಿಸೋಕ್ಕೆ ಸಾಧ್ಯ ಇಲ್ಲ, ಆದ್ದರಿಂದ ಕಾಲನಿಂದ ಪ್ರೇರಿತನಾಗಿ ಮೃತ್ಯು ಕಡೆಗೆ ಜೀವ ಓಡ್ತಾ ಇರ್ತಾನೆ. ಆದ್ದರಿಂದ ಜೀವರು ಅಜ್ಞಾನದಿಂದ ಸಂಸಾರದಿಂದ ಬಂಧನಕ್ಕೆ ಒಳಪಟ್ಟು ದುಃಖ ಪಡ್ತಾರೆ. ಕಾರಕ ಕ್ರಿಯ ದ್ರವ್ಯ ಈ ಮೂರು ಸಂಸಾರಕ್ಕಿವು ಕಾರಣವೆನಿಸುವವು ಅಂತ. ಜೀವ ಏನು ಮಾಡ್ತಾನೆ, ಹಗಲು ನಿನ್ನ ನೆನೆಯಲ್ಲಿಲ್ಲ ಹಸಿವು ತುಟೆಯಿಂದ, ಇರುಳು ನಿನ್ನ ನೆನೆಯಲ್ಲಿಲ್ಲ ನಿದ್ರೆಯ ಬರದಿಂದ. ಆದ್ದರಿಂದ ಆ ರೀತಿಯಾಗಿ ಮಾಡದೆ ಕಪಿಲನಾಮಕ ಪರಮಾತ್ಮನನ್ನು ಉಪಾಸನೆ ಮಾಡಿ ಈ ಕರ್ಮದ ಜಂಜಾಟದಿಂದ ಬಿಡುಗಡೆಗೆ ಪ್ರಯತ್ನವನ್ನು ಮಾಡಬೇಕು. ಕಮಪಿ ಲಾತಿ ಇತಿ ಕಪಿಲಃ, ಕರ್ಮದ ಭಯವನ್ನೇ ಪರಿಹರಿಸ್ತಕ್ಕಂಥವನು ಪರಮಾತ್ಮ ಕಪಿಲರೂಪಿಯಿಂದ. ವಿಜಯದಾಸರು ಕಪಿಲರೂಪಿ ಪರಮಾತ್ಮನನ್ನು ಕುರಿತು ಕಪಿಲರು ಸುಳಾದಿಯಿಂದಲೇ ಸುಳಾದಿಯನ್ನು ಮಾಡಿ ಅನುಗ್ರಹವನ್ನು ಮಾಡಿದ್ದಾರೆ. ಹೀಗೆ ಕರ್ಮದ ಜಂಜಾಟದಿಂದ ಬಿಡುಗಡೆ ಆಗಬೇಕು ಅಂತಾದರೆ ಆ ಕಪಿಲರೂಪಿ ಪರಮಾತ್ಮನ ಸ್ಮರಣೆ ಅನ್ನೋದು ಅತ್ಯಂತ ಮುಖ್ಯ ಅನ್ನೋದಕ್ಕೆ ಇಲ್ಲಿ ಆ ಕಪಿಲರೂಪದ ಪರಮಾತ್ಮನ ಅವತಾರವನ್ನು ಕೂಡ ಹೇಳಿರುವಂಥದ್ದು. ನಾರಾಯಣ ವರ್ಮದಲ್ಲಿ ತಿಳಿಸ್ತಾರೆ, ಪಾಯಾದ್ ಗುಣೇಶಃ ಕಪಿಲಃ ಕರ್ಮಬಂಧಾತ್, ಗುಣಪೂರ್ಣನಾಗಿರ್ತಕ್ಕಂಥ ಕಪಿಲರೂಪಿ ಪರಮಾತ್ಮ ಕರ್ಮಬಂಧನದಿಂದ ನಮ್ಮನ್ನು ರಕ್ಷಿಸಲಿ. ಕರ್ಮಬಂಧಗಳೆಲ್ಲ ಕಳೆದು ರಕ್ಷಿಸಯ್ಯ ಕಪಿಲಮೂರ್ತಿ ಅಂತ ಈ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು ಅಂತಲ್ಲಿ ತಿಳಿಸ್ತಾರೆ.